ರೀ ಈರುಳ್ಳಿ ಬೆಳಿಗ್ಗೆ ಈ ತಿಂಗಳ 15ನೇ ತಾರೀಕು ಕೊನೆ ದಿನಾಂಕ ಅಂತ ಹೇಳಿದ್ರೆ ನಮ್ಮ ರೈತರು ಈ ಕೊನೆ ದಿನಾಂಕದವರೆಗೆ ಕಾಯೋದ್ರ ಬದಲು ಮುಂಚೆನೆ ಹೋಗಿ ನೋಂದಣಿಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಅಂತೀರಾ? ಹೌದು, ಖಂಡಿತ ನೋಡ್ರಿ. ಯಾಕೆಂದ್ರೆ ಈಗ ಇದೆಲ್ಲ ಆಗ್ತಕ್ಕಂಥದ್ದು ಆನ್ಲೈನ್ ಇದರಲ್ಲಿ, ಅಲ್ಲಿ ನಾನು ಕೊನೆ ದಿನ ಹೋದಾಗ ಯಾವ್ದೋ ಒಂದು ಡಾಕ್ಯುಮೆಂಟ್ಸ್ ಬಿಟ್ಟು ಬಂದೆ, ಅಥವಾ ಯಾವ್ದೋ ಸರ್ವರ್ ಬ್ಯುಸಿ ಇತ್ತು, ಅಲ್ಲಿ ಏನೋ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯ್ತು, ಅಲ್ಲಿ ನೋಂದಣಿ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಅವಾಗ ಆ ತರದಕ್ಕೆ ಅವಕಾಶ ಕೊಡಬಾರ್ದು. ಈಗ ಸರ್ಕಾರ ಸಾಕಷ್ಟು ಕಾಲಾವಕಾಶ ಕೊಟ್ಟಿರೋದ್ರಿಂದ ಈಗಾಗಲೇ ಇದನ್ನ ನಾವು ಒಂದ್ ತಿಂಗಳಿಂದನೂ ಇದನ್ನ ನಾವು ಪ್ರಚಾರ ಮಾಡ್ತಾ ಇದೀವಿ. ಇನ್ನೂ ಸಮಯ ಇದೆ, ಈ ಮಾಯ ಅಂತ್ಯದವರೆಗೂ ಸಮಯ ಇರೋದ್ರಿಂದ ರೈತರು ವೆಲ್ ಇನ್ ಅಡ್ವಾನ್ಸ್ ಅಥವಾ ಇನ್ ಟೈಮ್ ಒಳಗೆ ಹೋಗಿ ನೋಂದಾವಣೆ ಮಾಡ್ಕೊಂಡ್ರೆ ಖಂಡಿತ ಅನುಕೂಲ ಇದೆ. ಸರ್, ಕೊನೆದಾಗಿ ನೀವು ಇಷ್ಟೊಂದೆಲ್ಲ ಪ್ರಚಾರ ಮಾಡಿದ್ರು 100% ಯಾರು ರೈತರು ಈ ಬೆಳೆ ವಿಮೆ ಮಾಡಿಸೋದಿಲ್ಲ, ಅದರಲ್ಲಿ ಇನ್ನೂ ಸಾಕಷ್ಟು ರೈತರು ಮಾಡಿಸೋದಿಲ್ಲ, ಅಂತ ಮಾಡಿಸಂತ ರೈತರಿಗೆ ಇದು ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತಾರೆ ಸರ್? ಇಲ್ಲ, ಈಗ ರೈತರು ಇದಕ್ಕೆ ಬೆಳೆ ವಿಮೆ ಯೋಜನೆಗಳಿಗೆ ಒಳಪಡೋದು ಬಹಳ ಒಳ್ಳೇದು. ಯಾಕೆಂದ್ರೆ ಇದನ್ನ ಸರ್ಕಾರ ಕಡ್ಡಾಯ ಮಾಡಿಲ್ಲ. ಆದ್ರೆ ಈಗ ನಮ್ದು ಒಂದು ವೆಹಿಕಲ್ ಇನ್ಶೂರೆನ್ಸ್ ಆದ್ರೆ ನಾವು ಗಾಡಿ ಹೊರಗ್ ಶೋರೂಮ್ ಇಂದ ಹೊರಗೆ ಬರಬೇಕು ಅಂದ್ರೆ ಇನ್ಶೂರೆನ್ಸ್ ಮಾಡಿರ್ತಾರೆ. ಅದೇ ರೀತಿ ಲೈಫ್ ಇನ್ಶೂರೆನ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಒಂದಲ್ಲ ಎರಡಾದ್ರೂ ಪಾಲಿಸಿ ಮಾಡಿಸ್ಕೊಂಡಿರ್ತೀವಿ. ಆದ್ರೆ ಬೆಳೆಗೆ ನೋಡ್ರಿ, ಇದಕ್ಕೆ ಎಷ್ಟು ವಿಕೋಪಕ್ಕೆ ಒಳಪಡುತ್ತೆ, ಎಷ್ಟು ಸೂಕ್ಷ್ಮವಾಗಿರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ. ಹಾಗಾಗಿ ರೈತರು ಇದು ಕಡ್ಡಾಯ ಮಾಡಲಿ ಮಾಡದಲ್ಲೇ ಇರಲಿ, ಒಂದು ಬುದ್ಧಿವಂತಿಕೆ ಏನು, ನಾನು ಹೇಳೋದು ಕಿವಿ ಮಾತು ರೈತರಿಗೆ ಏನು ಅಂದ್ರೆ, ಇದರಲ್ಲಿ ರೈತರು ತುಂಬತಕ್ಕಂಥದ್ದು ಬರೀ 5% ಪ್ರೀಮಿಯಂ ಮಾತ್ರ, ಇನ್ನು ಉಳಿದಿದ್ದು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಉಳಿದ ಬಾಕಿ ಪ್ರೀಮಿಯಂನ ತುಂಬುತ್ತೆ. ಹಾಗಾಗಿ ಅತ್ಯಂತ ಕನಿಷ್ಠ ವಿಮಾ ಕಂತನ್ನ ಕಟ್ಟೋದ್ರಿಂದ ಅದು ಒಂದ್ ವರ್ಷ ಬರುತ್ತೆ, ಒಂದ್ ವರ್ಷ ಬರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಪ್ರತಿ ವರ್ಷ ನಾವು ಇವತ್ತು ಕೃಷಿಯಲ್ಲೇ ಬದುಕು ಕಾಣ್ಬೇಕಾಗಿದೆ, ಮುಂದಿನ ಜೀವನ ನಮ್ದು ಕೃಷಿನೇ. ನಿರಂತರವಾಗಿ ನಾನು ಈ ಬೆಳೆ ಬೆಳೀತಾ ಇದ್ದೀನಿ ಅಂದ್ರೆ ನಿಮಗೆ ಈ ಒಂದು ಬೆಳೆ ವಿಮಾ ಖಂಡಿತ ನಿಮಗೆ ಒಂದಲ್ಲ ಒಂದ್ ವರ್ಷ ಕೈ ಹಿಡಿಯುತ್ತೆ, ನಷ್ಟವಾದ ವರ್ಷಗಳಲ್ಲಿ ಕೈ ಹಿಡದೇ ಹಿಡಿಯುತ್ತೆ. ನೀವು ಎಲ್ಲಾ ವರ್ಷಗಳು ಕಟ್ಟಿದಂತ ವಿಮಾ ಕಂತು ಸಮೇತ ನಿಮಗೆ ವಾಪಸ್ ಬಂದೇ ಬರುತ್ತೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇದಕ್ಕೆ ಒಳಗಾಗಬೇಕೋ ಹೊರತು ನನಗೆ ಹೋದ ವರ್ಷ ಕಟ್ಟಿದೆ, ಈ ವರ್ಷ ಬರಲಿಲ್ಲ, ಹೋದ ವರ್ಷ ಬರಲಿಲ್ಲ, ನಾನು ಈ ವರ್ಷ ಯಾಕೆ ಕಟ್ಟಬೇಕು, ಈ ಮನೋಭಾವ ಇದ್ರೆ ನಿಮಗೆ ಯಾರಿಗೆ ಗೊತ್ತು ಈ ವರ್ಷನೇ ಪ್ರಕೃತಿ ವಿಕೋಪ ಜಾಸ್ತಿ ಆಗ್ಬೋದು. ಹಾಗಾಗಿ ಇದು ಸಹ ಒಂಥರ ಪ್ರಕೃತಿ ರೈತರೊಂದಿಗೆ ಜೂಜಾಟ ಆಡೋದ್ರಿಂದ ಈ ತರದ ಒಂದು ವಿಮಾ ಯೋಜನೆಗಳು ಆ ಒಂದು ನಷ್ಟನ ಭರಿಸಲಿಕ್ಕೆ ಇರೋದ್ರಿಂದ ಎಲ್ಲಾ ರೈತರು ಕಡ್ಡಾಯವಾಗಿ ವಿಮೆಗೊಳಗಾಗೋದು ಅತ್ಯಂತ ಸುರಕ್ಷಿತ. ಯಾವ್ಯಾವ ದಾಖಲೆಗಳು ತಾಂಡೋದ್ರೆ ಹೆಚ್ಚು ಅನುಕೂಲ ಅನ್ಸುತ್ತೆ ಸರ್ ಹೋಗೋ ಅಂತ ಸಂದರ್ಭದಲ್ಲಿ? ಇಲ್ಲ, ಅವರು ಈಗಾಗಲೇ ನಾನು ಹೇಳ್ದಂಗೆ ಪಹಣಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ಬ್ಯಾಂಕ್ ಪಾಸ್ಬುಕ್, ಈ ಮೂರು ಪ್ಲಸ್ FID ಕಾರ್ಡ್ ಇದ್ರೆ ಅದನ್ನ ತಾಂಡೋಗಿ ನೋಂದಾವಣೆ ಮಾಡ್ಕೋಬಹುದು. ಸರ್, ಈಗಾಗಿದ್ರೆ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ನಮ್ಮ ರೈತ ಬಂದ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಬಳಿ ಅಧಿಕಾರಿಗಳಿದ್ದಾರೆ, ಅವ್ರನ್ನಾದ್ರೂ ಸಂಪರ್ಕ ಮಾಡಬಹುದು. ಅದೇ ರೀತಿ ನಾನು ಸಹ ನನ್ನ ದೂರವಾಣಿ ಸಂಖ್ಯೆನ ಈಗ ಕೊಡ್ತೀನಿ, 9900054307. ರೈತ ಬಂದವರೇ, TR ಯಶವಂತ್ ಕುಮಾರ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9900054307. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ನಮ್ಮ ಈ ತೋಟಗಾರಿಕೆ ಬೆಳೆಗಳಿಗೆ ವಿಮೆಯಲ್ಲಿ ಒಳಪಟ್ಟರೆ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಎಲ್ಲ ಅನುಕೂಲಗಳು ಪಡ್ಕೊಳ್ಳಿ. ಆಕಾಶವಾಣಿ ಪರಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಎಲ್ಲ ರೈತ ಬಂಧುವರ್ಗೂ ನಮಸ್ತೆ. ತೋಟಗಾರಿಕೆ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ TR ಯಶವಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಇದೀಗ ದಿನಾಂಕ 2/8/2025 ಶನಿವಾರದಂದು ಜರುಗಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಬಿಡುಗಡೆಯ ಉದ್ಘಾಟನಾ ಸಮಾರಂಭ ಕುರಿತು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಂದೇಶ ಕೇಳೋಣ. ಪ್ರಿಯ ಕಿಸಾನ್ ಭಾಯಿಯೋ ಬಹನೋ, ಆಪ್ ಸಬ್ಕೋ ಪ್ರಣಾಮ್. ಖರೀಫ್ ಕಿ ಫಸಲ್ ಅಚ್ಚಿ ಹೋಗಿ, ಲೇಕಿನ್ ಇಸ್ ಬೀಚ್ ಏಕ್ ಔರ್ ಅಚ್ಚಿ ಖಬರ್. ಪ್ರಧಾನ ಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ 2 ಅಗಸ್ಟ್ ಕೋ ಠೀ 11 ಬಜೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ ರಾಶಿ ಆಪ್ಕೆ ಖಾತೆ ಮೇ ಡಾಲ್ನೆ ವಾಲೆ ಹೈ.

ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನಲ್ಲಿ ಚದುರಿದ ಸ್ಥಳಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಸುಮಾರು 40-50 ಕಿಲೋಮೀಟರ್ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 20 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಈ ರೀತಿ ಇದೆ. ಮೊದಲಿಗೆ ಚಳ್ಳಿಕೆರೆ ಮಾರುಕಟ್ಟೆಯ ವರದಿ. ನೆಲಗಡಲೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,800 ಗರಿಷ್ಠ 7,290 ರೂಪಾಯಿಗಳು. ಇನ್ನು ಹಿರಿಯರು ಮಾರುಕಟ್ಟೆಯ ಧಾರಣೆಯನ್ನು ನೋಡೋಣ. ಕಡಲೆಕಾಯಿ ಬೀಜ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 9,401 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಬಸವರಾಜ್ ನರೇಂದ್ರ ಹಾಗೂ ಪಲ್ಲವಿ ಅವರ ಧ್ವನಿಗಳಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ, ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ. ನೀ ಹುಟ್ಟಿ ಬೆಳೆದ ಊರಿಗೆ, ನೀ ಹುಟ್ಟಿ ಬೆಳೆದ ಊರಿಗೆ, ಹಾಲು ಎರಿಯಾಕ ದೇವರಿಗೆ. ತಂಗಿ ತವರಿಗೆ ಮಿಂಚಿ ಹೋದಳು ಅವ್ವ, ಏನಂತ ಬರಲೋ ತವರಿಗೆ. ಪಂಚಮಿ ಹಬ್ಬ ಬಂತು ಬಾ ನನ್ನ ತಂಗಿ ತವರಿಗೆ.